ಮಾತಿನೊಳಗ ಕೂಸಾಗಿ ಹುಟ್ಟಿ ಕೈಕಾದೀವಿ ಮನಸ್ಸಿನಲ್ಲಿ ಕೈಕಾದೀವಿ ಮನಸ್ಸಿನಲ್ಲಿ ಕೈಕನಿ ಕುಂತು ಶ್ರೀರಾಮಗ ವನವಾಸ ಕೊಟ್ಟಿ ರಾಮಗ ಶ್ರೀರಾಮಗ ಶ್ರೀರಾಮನಿಗೆ ಲಂಕಪಟ್ಟಣಕ್ಕೆ ಕೊಳ್ಳಿ ಲಂಕಪಟ್ಟಣಕ್ಕೆ ಆರ ಕೋಟಿ ರಾವಣನ ಬಿಟ್ಟಿ ಅಳದೇವ ಅಳದೇವ ಸ್ವಜ್ಜ ಮಾಡಿ ಅಳದೇವ ಬಿಟ್ಟಿ ಮುಂದ ವಿಭೀಷಣನ ಪಟ್ಟ ವಿಭೀಷಣನ ವಿಭೀಷಣನ ಪಟ್ಟಕ್ಕೆ ಗಟ್ಟಿ ಭವಾನಿ ಎಲ್ಲರಿಗೆಲ್ಲಮ್ಮ ಭವಾನಿ ಎಲ್ಲರಿಗೆಲ್ಲಮ್ಮ ಪಾಂಚಾಲ ದ್ರೌಪದಿ ಹುಟ್ಟಿ ಪಾಂಚಾಲ ಮುಂದೆ ಕವರವರ ಅಂಶವ ಕವರವರ ಅಂಶವ ದುಷ್ಟ ದ್ರೋಹದನ ಸೀಳಿಸಿ ಬಿಟ್ಟಿ ಭೀಮನ ಕೈಲಿಂದ ಸೀಳಿಸಿ ಭೀಮನ ಕೈಲಿಂದ ಸೀಳಿಸಿ ಅಂಬಾ ಭೀಮನ ಕೈಲಿಂದ ಸೀಳಿಸಿ ಭವಾನಿ ಎಲ್ಲರಿಗೆಲ್ಲಮ್ಮ ಮುಂದ ರೇಣುಕ ರಾಜನ ಉದರಲ್ಲಿ ಹುಟ್ಟಿ ರೇಣುಕ ರಾಜನ ಹುಟ್ಟಿ ಏಳಕೊಳ್ಳಕ್ಕೆ ಏಳಕೊಳ್ಳಕ್ಕೆ ಏಳಕೊಳ್ಳಕ್ಕೆ ಸಿದ್ಧರನ ಕವಿಗುಂಡ ಜಡದಿ ಸಿದ್ಧರನ ಅಂಬ ಸಿದ್ಧರನ ಅಂಬ ಸಿದ್ಧರನ ಕವಿಗುಂಡ ಜಡದಿ ವಸ್ತಲ ಉಣವಿಗೆ ಕಂಡಾಗಿ ಹೊಟ್ಟಿ ವಸ್ತಲ ಉಣವಿಗೆ ಬನದ ಉಣವಿಗೆ ಬನದ ಉಣವಿಗೆ ಬನದ ಉಣವಿಗೆ ಭಾರತ ಬೆಳದಿಂಗಳಿಗೆ ಆದೆವ್ವ ಬೆಟ್ಟಿ ಆದೆವ್ವ ಆದೆವ್ವ ಭಾರತ ಬೆಳದಿಂಗಳಿಗೆ ಆದೆವ್ವ ಬೆಟ್ಟಿ ನಿಂದಿ ಆಡಿದವ್ರ ನನ್ನೀ ಎಲ್ಲಿ ಬೆಟ್ಟಿ ಆಡಿದವ್ರನ್ನ ಬತ್ತಲಿ ಗದ್ದಲೆ ಮೇಲೆ ಕೊಟ್ಟಿ ಆ ಜಗವನ್ನು ಅಯ್ಯಕ್ಕಯ್ಯ ಜೋಗೈನ ಭಂಡಾರ ಕೊಟ್ಟಿ ಯಕ್ಕಯ್ಯ ಜೋಗೈನ ಭಂಡಾರ ಕೊಟ್ಟಿ ಯಕ್ಕಯ್ಯ ಜೋಗೈನ ಭಂಡಾರ ಕೊಟ್ಟಿ ಉದೋ ಉದೋ ಅಂಬುವ ಶಬ್ದವ ನುಡಿಸಿ ಉದೋ ಉದೋ ಅಂಬುವ ಭವಾನಿ ಎಲ್ಲರಿಗೆಲ್ಲಮ್ಮ ಭವಾನಿ ಎಲ್ಲರಿಗೆಲ್ಲಮ್ಮ ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ಗೆ ಹೋಗ್ಬೇಕಾ ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೆ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ ಶ್ರೀಹರಿ ಆದಿಶಕ್ತಿ ಅವತಾರ ಕರೆ ಅನಾದಿ ಒಳಗಿದ್ದಾಗಿ ಕರೆ ಹರಿಹರ ಬ್ರಹ್ಮನ್ನ ಸೃಷ್ಟಿ ಪಾಲನಗಾಗಿ ಜನನ ಮಾಡಿ ಗಳಿಸಿದು ಕರೆ ಹರಿಹರ ಬ್ರಹ್ಮನ್ನ ಸೃಷ್ಟಿ ಪಾಲನಗಾಗಿ ಜನನ ಮಾಡಿ ಗಳಿಸಿದು ಕರೆ ಏ ಶಿವ ವಾಹಿನಿ ಅನಸಿದು ಕರೆ ಶುಂಭ ನಳದ ಶಾಂಭವಿ ಕರೆ ಶುಂಭ ನಳದ ಶಾಂಭವಿ ಕರೆ ಏ ಶುಂಭ ನಳದ ಶಾಂಭವಿ ಕರೆ ದುಷ್ಟ ದುರ್ಗಾಸುರನ ಮೆಟ್ಟಿಸಿಳಿದಳ ಅಕ್ಕಬರವಿಯನಸಿದು ಕರೆ ದುಷ್ಟ ದುರ್ಗಾಸುರನ ಅಕ್ಕಬರವಿಯನಸಿದು ಕರೆ ಅಷ್ಟ ಭೈರವಿಯನಸಿದು ಕರೆ ಮಂಡಲದುಳು ಮಮ್ಮಾಯಿ ಕರೆ ಪುಂಡರ ನೆಲ ಅಳದ ದುರ್ಗರೆ ಪುಂಡ ಕಾರ್ತಿಕನ ರುಂಡ ಚೌಡಕ್ಕೆ ಮಾಡಿ ಮಂಡಲದೊಳಗೆ ಮೆರೆದಿರುವ ಕರೆ, ಬ್ರಹ್ಮಾಂಡದಲ್ಲಿ ಮೆರೆದಿರುವ ಕರೆ, ಜಗದಂಬ ಬ್ರಹ್ಮಾಂಡದಲ್ಲಿ ಮೆರೆದಿರುವ ಕರೆ, ಬ್ರಹ್ಮಾಂಡದಲ್ಲಿ ಕರೆ, ಆದಿಶಕ್ತಿ ಅವತಾರ ಖರೆ, ಸತ್ಯ ಧರ್ಮ ನಡೆಸಿದುವ ಕರೆ, ಸತ್ಯ ಧರ್ಮ ನಡೆಸಿದುವ ಕರೆ, ಆರ ಕೋಟಿಯ ಬೀಜ ರಾವಣನ ಮೂಲ ಬೀಜಾಳ ತತ್ವ ಕರೆ, ಮೂಲ ಬೀಜಾಳ ತತ್ವ ಕರೆ, ಮೂಲ ಬೀಜ ತತ್ವ ಕರೆ, ಕುರುಕ್ಷೇತ್ರ ಕದ ನಾಥ ಕರೆ, ದ್ರೌಪದಿ ಆಟ ಕೊಟ್ಟು ಪುತ್ರ ಕರೆ, ಮುರುಳ ಕೌರವನ ಹರಣ ಮಾಡಿದಳ ಆದಿಶಕ್ತಿ ಅವತಾರ ಕರೆ, ಮುರುಳ ಕೌರವನ ಆದಿಶಕ್ತಿ ಅವತಾರ ಕರೆ, ಜಗದಂಬನ ಆದಿಶಕ್ತಿ ಅವತಾರ ಕರೆ, ಆದಿಶಕ್ತಿ ಅವತಾರ ಕರೆ, ಏ ನಂಬಿಗಿಟ್ಟ ಶಂಬ ಕೆಟ್ಟ ಕರೆ, ಭಸ್ಮ ದುರ್ಗ ವರ ಕೊಟ್ಟ ಕರೆ, ಭಸ್ಮಾಸುರಗ ವರ ಕರೆ, ಭಸ್ಮಾಸುರಗ ವರ ಕೊಟ್ಟ ಕರೆ, ಹಸ್ತ ತಲಿಗೆ ಇಟ್ಟು ದೈತನಾಳಲು ಆದಿಶಕ್ತಿ ನಿಜ ರೂಪ ಕರೆ, ಆದಿ ಆದಿಶಕ್ತಿ ನಿಜ ರೂಪ ಕರೆ, ಆದಿಶಕ್ತಿ ನಿಜ ರೂಪ ಕರೆ, ಆದಿಶಕ್ತಿ ನಿಜ ರೂಪ ಕರೆ, ನೀರ ನಿರಂಕಾರ ನೇಮ ಕರೆ, ನೀರ ಗಂಗಿ ಶಕ್ತಿ ಕರೆ, ನೀರ ಗಂಗಿ ಶಕ್ತಿ ಕರೆ, ನೀರ ಗಂಗಿ ನಿಜ ಶಕ್ತಿ ಕರೆ, ಒಡಿಯ ಶಂಕರನ ಜಡಿಯಳು ನೆನದಾಳ ಪಡವಿ ಒಳಗ ಬಂದತ್ವ ಕರೆ, ಒಡಿಯ ಶಂಕರನ ನೆನದಾಳ ಬಂದತ್ವ ಕರೆ, ಪಡವಿಯೊಳಗ ಬಂದತ್ವ ಕರೆ, ರೂಪ ನಾಮಗಿಗಿಲ್ಲ ಕರೆ, ಭೂಮಿಗಾದರಾದ ಆದಿಶಕ್ತಿ ಜಗದಂಬ ದೊಡ್ಡ ಎಂದು ವೇದ ಶಾಸ್ತ್ರವಗಳುವ ಕರೆ, ಆದಿಶಕ್ತಿ ಜಗದಂಬ ದೊಡ್ಡ ಎಂದು ವೇದ ಶಾಸ್ತ್ರವಗಳುವ ಕರೆ, ವೇದ ಶಾಸ್ತ್ರ ಹೊಗಳುವ ಕರೆ, ಗ್ರಾಮ ತುಳುಜಾಪುರ ಬಿರುದ ಕರೆ, ಅಂಬಾ ಭವನಿ ನೆನದತ್ತು ಕರೆ, ರಾಮಚಂದ್ರ ಶರಣ ಮಾಡಿ ತಿಳಿಸಿದನು ಅವನಿಗಾಸರ ತತ್ವ ಕರೆ, ಅವನಿಗಾಸರ ತತ್ವ ಕರೆ, ಆದಿಶಕ್ತಿ ಅವತಾರ ಕರೆ, ಹರಿಹರ ಬ್ರಹ್ಮನ ಸೃಷ್ಟಿ ಪಾಲನಗಾಗಿ ಜನನ ಮಾಡಿ ಕಳಿಸಿದುವ ಕರೆ, ಜನನ ಮಾಡಿ ಕಳಿಸಿದುವ ಕರೆ. ತಾವು ಕೇಳ್ತಾ ಇದ್ದೀರಿ ವೆಂಕಪ್ಪ ಅಂಬಾಜಿ ಸುಗಟೇಕರ್ ಮತ್ತು ಸಂಗಡಿಗರಿಂದ ಗೊಂದಲಿಗರ ಪದಗಳನ್ನು. ಭಯಗಿಲ್ಲದ ಹಾರುತಾದಳ ಇದು ಎಂತ ಪಕ್ಷಿ, ಭಯವಿಲ್ಲದ ಹಾರುತಾದಳ ನೀರಲ್ಲಿ ನೆರಳಾಗ ಹುಟ್ಟುವ ತಾದೆ, ನೀರಲ್ಲಿ ನೆರಳಾಗ ಹುಟ್ಟುವ ತಾದ, ಬೇರಗಿಲ್ಲದ ಮರ ಬೇಳುವ ತಾದ, ನೀರಲ್ಲಿ ನೆರಳಲ್ಲಿ ಹುಟ್ಟುವ ತಾದ, ಬೇರನಿಲ್ಲದ ಮರ ಬೇಳುವ ತಾದ, ಬೇರನಿಲ್ಲದ ಮರ ಬೇಳುವ ತಾದ, ಬೇರನಿಲ್ಲದ ಮರ ಬೇಳುವ ತಾದ, ಗಾಳಿ ಇಲ್ಲದ ಮರ ಲೋಲ್ಯಾಡುತ್ತಾದ, ಇದು ಎಂತ ಪಕ್ಷಿ ಭಯ ಇಲ್ಲದು, ಇದು ಎಂತ ಕಾಯಿ ಅಂಗಯ್ಯದೊಳಗಂಬು ಹರಿದಾಡುತ್ತಾದ, ಮಂಗಮ್ಮ ಹೋಗಿ ಕಾಯಿ ಮಾತಾಡುತ್ತಾದ, ಮಂಗಯ್ಯದೊಳಗೆ ಹರಿದಾಡು ಮಂಗ ಮುದ್ದಿನಕಾಯಿ ಮಂಗ ಮೋಹದಕಾಯಿ ಮಂಗ ಜೀವ